ಮೊದಲನೇ ಹಂತದಲ್ಲಿ ಅವ್ರದ್ದೊಂದು ಲಾಗಿನ್ ಐ ಡಿ ಅಂತ ನಾವು ಪ್ರಾರಂಭಿಸಿ ಆನಂತರ ಏನೇನು ಬೇಕು, ಯಾಕಂದ್ರೆ ನಾವು ಖುದ್ದಾಗ ಪರಿಶೀಲನೆಗೆ ಹೋಗಬೇಕಾಗುತ್ತೆ. ಸೊ ಆ ಮಟ್ಟದಲ್ಲಿ ಅವಾಗ ಯಾವ ರೀತಿ ಮಾಡ್ತಾ ಇದ್ದಾರೆ, ಅಲ್ಲಿ ಏನು ಕರೆಕ್ಷನ್ಸ್ ಬೇಕು, ಅವುಗಳನ್ನೆಲ್ಲ ನಾವು ತಿಳಿಸಿ ಎಷ್ಟು ದಿನ ಇದಕ್ಕೆ ಸಮಯ ಹಿಡಿಬಹುದು ಅನ್ನೋದಾದ್ರೆ, ನೀವೇನಾದರೂ ಪೂರ್ಣ ಪ್ರಮಾಣವಾಗಿ ಆರ್ಗ್ಯಾನಿಕ್ ಅಂತ ಸಾವಯವನೇ ಪರಿಪಾಲನೆ ಮಾಡ್ಕೊಂಡ್ಬಂದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನಾವು ದೃಢೀಕರಣ ಪತ್ರನ ನೀಡಬಹುದು. ಆದರೆ ದೃಢೀಕರಣ ಪತ್ರ ಎರಡು ರೀತಿಯಾಗಿದೆ, ಈ ಒಂದು ಕೃಷಿ ಉತ್ಪನ್ನಗಳಿಗಾಗ್ಬೋದು ಅಥವಾ ಪಶುಸಂಗೋಪನಾ ಉತ್ಪನ್ನಗಳಿಗಾಗ್ಬೋದು. ಇದನ್ನ ಪಿಜಿಎಸ್ ಇಂಡಿಯಾ ಗ್ರೀನ್ ಅಂತ ಒಂದು, ಪಿಜಿಎಸ್ ಇಂಡಿಯಾ ಆರ್ಗ್ಯಾನಿಕ್ ಅಂತ ಕರಿತೀವಿ. ಇದರ ಅರ್ಥ ಏನು, ಪಿಜಿಎಸ್ ಇಂಡಿಯಾ ಗ್ರೀನ್ ಅಂತ ಅಂತ ಅಂದ್ರೆ ಇದು ಪ್ರಾರಂಭದ ಹಂತ. ಈ ಹಂತದಲ್ಲಿ ಯಾವುದೇ ಪರಿವರ್ತನೆ ಅಂದ್ರೆ ಲೋಗೋ ಇದು ಸೂಚಿಸೋದು ಏನು ಅಂತ ಅಂದ್ರೆ, ಅಥವಾ ಸರ್ಟಿಫಿಕೇಟ್ ಇದರ ಅರ್ಥ ಏನು ಅಂತ ಅಂದ್ರೆ ಪರಿವರ್ತನೆ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಕೃಷಿ ಕ್ಷೇತ್ರಗಳಿಂದ ಪಡೆದಂತ ಉತ್ಪನ್ನಗಳು. ಇದು ಸಾಮಾನ್ಯವಾಗಿ ಒಂದರಿಂದ ಎರಡು ವರ್ಷ ಇರುತ್ತೆ ಕೃಷಿ ಉತ್ಪನ್ನಗಳಿಗೆ. ಆದ್ರೆ ಪಿಜಿಎಸ್ ಇಂಡಿಯಾ ಆರ್ಗ್ಯಾನಿಕ್ ಅಂತ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಸಾವಯವ ಪ್ರದೇಶಗಳಿಂದನೇ ಉತ್ಪಾದನೆ ಆದಂತಹ ಉತ್ಪನ್ನಗಳು ಅಂತ ಕರೆಯುವಂಥದ್ದು. ಸಾವಯವ ಪಶುಸಂಗೋಪನೆ ಅಂತ ಅಂದ ತಕ್ಷಣ ಕೆಲವರು ಒಂದು ತಿಂಗಳ, ಮೂರು ತಿಂಗಳ, ಆರು ತಿಂಗಳ ಅಂತ ಒಂದು ಪ್ರಶ್ನೆ ಇರುತ್ತೆ. ಆದರೆ ನೀವು ಮಾನದಂಡಗಳ ಪ್ರಕಾರ ಏನು ಹೇಳೋದು ಅಂತಂದ್ರೆ, ಒಂದು ಕುರಿ ನಾವು ತಗೊಳ್ಳೋದಾದ್ರೆ ಸಾವಯವ ಮಾಂಸ ಅಂತ ಅನ್ನೋದಾದ್ರೆ ಅದ್ರದ್ದು 3/4 ಆಫ್ ದಿ ಏಜ್ ಅಂದ್ರೆ ಅದು 5 ವರ್ಷ ಬದುಕಿದೆ ಅಂತಂದ್ರೆ ಒಂದ್ 3.5 ವರ್ಷ ಜೀವಿತಾವಧಿ ಅದು ಸಾವಯವ ಕ್ಷೇತ್ರದಲ್ಲೇ ಬೆಳವಣಿಗೆ ಆಗಿರಬೇಕು. ಅದೇ ಹುಲ್ಲು ಅದೇ ತಿಂದಿರ್ಬೇಕು. ಇದೊಂದು ನಿಟ್ಟಿನಲ್ಲಿ ರೈತರು ತಪ್ಪು ತಿಳ್ಕೊಬಿಡ್ತಾರೆ, ಇವತ್ ತಗೊಬಂದೆ ನಾಳೆಯಿಂದ ಆರ್ಗ್ಯಾನಿಕ್ ಅಂದ್ಬಿಡ್ತೀವಿ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಹೇಳೋದಾದ್ರೆ ಅದೇ ಸಾವಯವ ಕೃಷಿಯಲ್ಲೇನೆ ಬೆಳೆದಂತಹ ಕರು ಏನಿದೆ ತಾಯಿಯಿಂದ, ಅದನ್ನ ನಾವು ಮೊದಲನೇ ದಿವಸದಿಂದಾನೆ ಸಾವಯವ ಕರು ಅಥವಾ ಹಾಲು ಅಂತ ಕರಿಬಹುದು ಅಥವಾ ಮಾಂಸ ಅಂತ ಕರಿಬಹುದು. ಆದ್ರೆ ಹೊರಗಡೆಯಿಂದ ತಂದಂತಹ ಪ್ರಾಣಿಗಳನ್ನ ಒಂದು ದಿನ ಎರಡು ದಿನದಲ್ಲೆಲ್ಲ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಮಾನದಂಡಗಳಿದಾವೆ, ಅದನ್ನೇನು ನಮ್ಮ ರೈತರು ತೊಂದರೆ ಪಡೋಂಥದ್ದಿಲ್ಲ. ಅವರು ಪ್ರಥಮ ಹಂತದಲ್ಲಿ ನಾನು ಹೇಳಿದಂತಹ ಕೆಲವು ವಿಷಯಗಳನ್ನ ತಗೊಂಡ್ಬಂದ್ರೆ ನಮ್ಮ ಹತ್ರ ದಾಖಲಾತಿಗಳನ್ನ, ನಾವು ಮುಂದಿನ ಹಂತದಲ್ಲಿ ಅವ್ರನ್ನ ತಿಳಿಸ್ಬೋದು, ಅವರಿಗೆ ಮನವರಿಕೆನೂ ಮಾಡಬಹುದು. ಈಗ ಸಾವಯವ ದೃಢೀಕರಣ ಬೇಕು ಅಂತ ಹೇಳಿ ತಮ್ಮಲ್ಲಿ ಬರ್ತಕ್ಕಂತಹ ಕೃಷಿಕರು ಏನಿರ್ತಾರ, ಅವರು ನಿಮ್ಗೆ ಏನಾದ್ರು ಅರ್ಜಿ ಅಂತ ಹೇಳಿ ಕೊಡ್ಬೇಕಾಗತ್ತಾ ಹೇಗೆ ನಮಗೆ ದೃಢೀಕರಣ ಮಾಡಿಕೊಡಿ ಅಂತ? ಅದಕ್ಕೆ ಒಂದು ಪೂರ್ಣ ಪ್ರಮಾಣವಾಗಿ ಒಂದು ಅರ್ಜಿನೇ ಇದೆ, ಹತ್ತತ್ರ ಒಂದು 3-4 ಪೇಜ್ಗಳ ಅರ್ಜಿ ಇದೆ. ಅದು ಅದರಲ್ಲಿ ಭಾವಚಿತ್ರ ಮತ್ತೆ ನಿಮ್ಮ ಜಮೀನಿನ ದಾಖಲಾತಿ ಮತ್ತೆ ನೀವು ಸಾಕಿರ್ತಕ್ಕಂಥ ಪ್ರಾಣಿಗಳ ವಿವರ ಮತ್ತೆ ನಿಮ್ಮ ಮಣ್ಣಿನ ಫಲವತ್ತತೆಯ ವಿವರ ಮತ್ತೆ ನೀರಿನ ವಿವರ ಮತ್ತೆ ಅಕ್ಕಪಕ್ಕ ಇರ್ತಕ್ಕಂಥ ಬೆಳೆಗಳು ಅಥವಾ ನೀವು ಬೆಳೆಯುವಂತಹ ವಿಧಾನ, ನೀವು ಸಮಗ್ರ ಬೆಳೆಗಳನ್ನ ಮಾಡಿದ್ದೀರಾ ಅಥವಾ ಇಂಟರ್ ಕ್ರಾಪಿಂಗ್ ಮಾಡಿದ್ದೀರಾ, ಅವುಗಳ ಬಗ್ಗೆ ಎಲ್ಲ ಪೂರ್ಣವಾಗಿ ವಿವರ ಕೊಡತಕ್ಕಂಥ ಒಂದು ಅರ್ಜಿ ಇರುತ್ತೆ. ಸೊ ಆ ಅರ್ಜಿನ ಜೊತೆಗೆ ನಾವು ಕೆಲವು ಫೋಟೋಗಳನ್ನ ಕೇಳ್ತೀವಿ, ಕೆಲವು ಸರ್ಕಾರಿ ದಾಖಲಾತಿಗಳನ್ನ ಕೇಳ್ತೀವಿ ನಾವು, ಮತ್ತೆ ಸಿಸ್ಟಮ್ ಪ್ಲಾನ್ ಅಂತ ಒಂದು ಕರಿತೀವಿ ನಾವು. ಸಿಸ್ಟಮ್ ಪ್ಲಾನ್ ಅಂದ್ರೆ ನೀವು ಯಾವುದೇ ಒಂದು ಬೆಳೆನ ನೀವು ಆರ್ಗ್ಯಾನಿಕ್ ಅಂತ ಕರಿಬೇಕು ಅಂತ ಅಂದ್ರೆ ಅದಕ್ಕೆ ಸಾವಯವ ಪದ್ಧತಿಲಿನೇ ಬೆಳೆಯುವಂತಹ ವಿಧಾನಗಳಿರುತ್ತೆ. ನೀವು ಒಂದು ಭತ್ತ ಬೆಳೀತಾ ಇದೀವಿ ಅಥವಾ ನಾವು ತೆಂಗಿನ ಮರ ಇದೆ ನಮ್ದು, ಅದನ್ನ ಸಾವಯವ ತೆಂಗಿನಕಾಯಿ ಅಂತ ಅಂತೀವಿ, ಹೆಂಗ ಅನ್ಲಿಕ್ಕೆ ಸಾಧ್ಯ? ನೀವು ಏನೇನು ಗೊಬ್ಬರಗಳು ಕೊಡ್ತಾ ಇದೀರಿ, ಯಾವ ರೀತಿ ನೀರು ಕೊಡ್ತಾ ಇದೀರಿ, ಉಳುಮೆ ಎಷ್ಟು ಮಾಡ್ತಾ ಇದೀರಿ, ಹಸಿರೆಲ್ಲ ಗೊಬ್ಬರಗಳನ್ನ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ, ಹಿಂಡಿಗಳನ್ನ ಉಪಯೋಗಿಸ್ತಾ ಇದ್ದೀರಾ, ಈ ಎಲ್ಲ ವಿಷಯಗಳನ್ನ ನಾವು ಕೇಂದ್ರೀಕರಿಸ್ತೀವಿ ನಾವು ಅರ್ಜಿಗಳಲ್ಲಿ ಮಾಹಿತಿ ಪಡ್ಕೊಳ್ತೀವಿ. ಮಾಹಿತಿ ಬೇಕೇ ಬೇಕು. ಮತ್ತೆ ಇದಲ್ದಲೆ ನೀವು ಮತ್ತೆ ನಮ್ಮ ಸಂಸ್ಥೆ ಜೊತೆಗೆ ಒಂದು ಒಡಂಬಡಿಕೆ ಪತ್ರ ಇರುತ್ತೆ. ಯಾಕೆಂದ್ರೆ ನಾವು ನಿಮಗೆ ಮಾಡಿಕೊಡ್ತಾ ಇದೀವಿ, ನೀವೆಲ್ಲ ಮಾಹಿತಿ ನಮಗೆ ಕೊಡ್ತಾ ಇದೀರಿ, ನಾವು ಅದನ್ನ ಮಿಸ್ ಯೂಸ್ ಮಾಡಬಾರದು ಅಥವಾ ನಮ್ಮ ನಿಮ್ಮಲ್ಲಿ ಈ ಪ್ರಮಾಣೀಕರಣ ನಾವೇ ಮಾಡಿದೀವಿ ಅನ್ನಕ್ಕೆ ನಿಮಗೊಂದು ದಾಖಲಾತಿ ಬೇಕು. ಸೊ ಹಾಗಾಗಿ ಒಂದು ಪ್ಲೆಡ್ಜ್ ಅಂತ ನಾವು ಕರಿತೀವಿ ಅದನ್ನ, ಅದನ್ನು ಸಹ ನೀವು ಸೈನ್ ಮಾಡ್ಕೊಡ್ಬೇಕಾಗುತ್ತೆ. ಮತ್ತೆ ನಿಮಗೆ ಆಗಿ ಒಂದು ಲಾಗಿನ್ ಐ ಡಿ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ನೀವು ಎಂಟ್ರಿ ಮಾಡಿ, ನಾವು ಎಂಟ್ರಿ ಮಾಡಿ ಆದ್ಮೇಲೆ ನೀವು ಸಹ ಎಂಟ್ರಿ ಮಾಡಿ ನೀವು ಅಲ್ಲಿ ಕೆಲವು ವಿಷಯಗಳಿಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವೆಲ್ಲ ಡಿಜಿಟಲ್ ಇದು, ಹಾಗಾಗಿ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಮಾಡ್ಲಿಕ್ಕೇನು ನನಗೆ ತುಂಬಾ ಜ್ಞಾನ ಬೇಕು, ನನಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ, ಆ ರೀತಿ ಏನು ಅನ್ಕೊಳ್ಳೋ ಅಂತದಿಲ್ಲ. ಅವರು ಮಾಹಿತಿ ಹೇಳ್ತಾ ಹೋದ್ರೆ ಸಾಕು, ನಾವೇ ಮಾಡ್ಕೊಡ್ತೀವಿ, ನಾವು ಮಾಡ್ಕೊಡ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಹೀಗೆ ಅರ್ಜಿಯನ್ನ ಸ್ವೀಕರಿಸ್ತೀರಾ? ಹೌದು. ಅವರ ಒಂದು ಜಮೀನು ಇರಬಹುದು, ಅವ್ರು ಬೆಳೀತಾ ಇರತಕ್ಕಂಥ ಬೆಳೆ ಇರಬಹುದು, ಈ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ಕೊಳ್ತೀರ. ಇದನ್ನೇ ಒಂದು ಅರ್ಜಿ ಅಂತ ಹೇಳಿ ತಾವು ಪರಿಗಣಿಸೋದಾದ್ರೆ, ಆ ನಂತರ ಅರ್ಜಿ ಸಲ್ಲಿಸಿದ ನಂತರ ಪ್ರಕ್ರಿಯೆಗಳು ಹೇಗಿರುತ್ತೆ, ತಾವೇನ್ ಮಾಡ್ತೀರಾ, ತಾಕಿಗೆ ಭೇಟಿ ಅಥವಾ ಏನಾದ್ರೂ ಪ್ರಯೋಗಗಳನ್ನು ಮಾಡ್ತೀರಾ, ಹೇಗೆ ದೃಢೀಕರಣವನ್ನು ಮಾಡ್ತೀರಾ, ಅದನ್ನು ವಿವರವಾಗಿ? ಖಂಡಿತ. ಈಗ ನಾವು ಅರ್ಜಿ ಪಡೆದ ನಂತರ ನಮ್ಮಲ್ಲೇ ಒಂದು ಕಮಿಟಿ ಇರುತ್ತೆ. ಸೊ ಕಮಿಟಿಲಿ ನಾವು ಯಾರನ್ನ ಅಲ್ಲಿಗೆ ವೀಕ್ಷಣೆಗೆ ಕಳ್ಸೋಂಥದ್ದು, ಪರಿಶೀಲನೆ ಕಳ್ಸೋಂಥದ್ದು ಅಂತದ್ದು ಒಂದು ನಿರ್ಧಾರ ಮಾಡ್ತೀವಿ. ಸೊ ಅಲ್ಲಿ ಪರಿಶೀಲನೆಗೆ ಹೋಗುವಂತಹ ವೆಚ್ಚ ಏನಿದೆ ಅದನ್ನ ರೈತರೇ ಭರಿಸ್ಬೇಕಾಗುತ್ತೆ. ಮತ್ತೆ ಅಲ್ಲಿ ಕರ್ಕೊಂಡ್ಬರೋದು, ಕರ್ಕೊಂಡೋಗೋದು ಅಂದ್ರೆ ಅಲ್ಲಿ ಏನ್ ಟ್ರಾನ್ಸಿಟ್ ಅಂತ ಕರಿತೀವಿ, ಅದನ್ನ ವೆಚ್ಚ ಭರಿಸ್ಬೇಕಾಗುತ್ತೆ ರೈತರು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ದಾಖಲಾತಿಗೆ ಅನುಗುಣವಾಗಿ ಅಲ್ಲಿದೆಯಾ ಸನ್ನಿವೇಶ. ಈಗ ಅವ್ರು ಕೇಳೋರು ನಾಲ್ಕು ಹಸು ಸಾಕಿದೀವಿ ಅಂತಾರೆ, ಅಲ್ಲಿ ಎಷ್ಟಿದೆ, ಒಂದಿರ್ಬೋದು ಅಥವಾ ಆರು ಇರ್ಬೋದು, ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ತೀವಿ ಖಂಡಿತವಾಗ್ಲು. ಸೊ ಅದ್ರ ಜೊತೆಗೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಏನಾದರೂ ನಮಗೆ ಡೌಟ್ ಬಂತು, ಒಂದು ಸಾವಯವ ಪ್ರದೇಶ ಮತ್ತೆ ರಾಸಾಯನಿಕ ಪ್ರದೇಶವಾಗಿ ಏನಿರುತ್ತೆ, ಅವೆರಡರ ಮಧ್ಯೆ ಎಷ್ಟು ಗ್ಯಾಪ್ ಇದೆ, ಅಲ್ಲಿ ಏನಾದ್ರೂ ಬೇಲಿ ನಿರ್ಮಿಸಿದಾರ ಅಥವಾ ತುಂಬಾ ಜಾಗ ಇದೆಯಾ, ಅವುಗಳನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸ್ತೀವಿ. ಮತ್ತೆ ಕೆಲವು ದಾಖಲಾತಿಗಳು, ಅದರಲ್ಲೂ ಮುಖ್ಯವಾಗಿ ರೈತರು ಹೇಳ್ಬೋದು ನಾನು ಇಂಥ ಸಾವಯವ ಗೊಬ್ಬರನ ಇಂಥ ಕಡೆಯಿಂದ ತಂದಿದ್ದೀನಿ ಅಂತ ಅವ್ರು ಹೇಳಿರ್ತಾರೆ, ಅದಕ್ಕೆ ಏನಾದ್ರೂ ದಾಖಲಾತಿ ಇದೆಯಾ, ಪರ್ಚೇಸ್ ಮಾಡಿರೋದಕ್ಕೆ ಖರೀದಿ ಮಾಡಿರೋದಕ್ಕೆ ಏನಾದ್ರೂ ಚೀಟಿ ಇದೆಯಾ ಅನ್ನಂತದ್ ನೋಡ್ತೀವಿ. ಮತ್ತೆ ಇನ್ನ ಹುಷಾರಿಲ್ಲ ಅಂತ ಹಸುಗೇನಾದ್ರೂ ಅವರು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಆ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ರು, ಅದರಲ್ಲಿ ಯಾವ್ಯಾವ ಔಷಧಿಗಳು ಕೊಟ್ಟಿದ್ರು, ಆಮೇಲೆ ಯಾವ ಕಾಯಿಲೆ ಆಗಿತ್ತು, ಈಗ ಹುಷಾರಾಗಿದೆಯಾ, ಈ ರೀತಿಯಾಗಿ ಪ್ರತಿಯೊಂದು ಅಂಶನು ಏನ್ ನಮ್ಮ ಮಾನದಂಡಗಳಿಗಿದಾವೆ ಅದಕ್ಕೆ ಅನುಗುಣವಾಗಿ ನಾವು ಪರಿಶೀಲನೆ ಮಾಡ್ಕೊಂಡು ಒಂದು ಡಾಟಾ ಶೀಟ್ ರೆಡಿ ಮಾಡ್ಕೋತೀವಿ. ಅನಂತರ ವಾಪಸ್ ಬಂದು ಮತ್ತೆ ಕಮಿಟಿಲಿ ಇದೆ ಈ ರೀತಿಯಾಗಿ ಒಂದು ಪರಿಸ್ಥಿತಿ ಇದೆ, ಈ ರೀತಿಯಾಗಿ ಅವರು ಅರ್ಜಿ ಸಲ್ಲಿಸಿದ್ದು, ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದಾವ, ಇದರಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡಿಸ್ಬೇಕಾ, ಇವ್ರ ಕೈಲಿ ವ್ಯತ್ಯಾಸಗಳಿದ್ರೆ ಮಾನದಂಡಗಳಿಗೆ ಅನುಗುಣವಾಗಿ ಇವ್ರನ್ನ ಚಟುವಟಿಕೆಗಳನ್ನ ನಿರೂಪಿಸಬೇಕಾ, ಅದನ್ನೆಲ್ಲ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅವ್ರಿಗೆ ಮತ್ತೆ ತಿಳಿಸ್ತೀವಿ ನಾವು, ನೋಡಿ ಇಲ್ಲಿ ಈ ರೀತಿಯಾಗಿ ನಿಮ್ದು ವ್ಯತ್ಯಾಸ ಇದೆ, ಈ ರೀತಿಯಾಗಿ ಬದಲಾವಣೆ ಮಾಡಿಸ್ಕೋಬೇಕು ನೀವು. ಆ ರೀತಿಯಾಗಿ ಅವ್ರು ಬದಲಾವಣೆ ಮಾಡಿದ ನಂತರ ನಾವು ಏನ್ PGS ಪೋರ್ಟಲ್ ಇದೆ ಅಲ್ಲಿ ಇವ್ರದ್ದು ಲಾಗಿನ್ ಮಾಡ್ತೀವಿ. ಆದ್ರೆ ಆಗ್ಲೂ ಸಹ ಅವ್ರು ಇನ್ನು PGS ಇಂಡಿಯಾ ಗ್ರೀನ್ ಅಲ್ಲೇ ಇರ್ತಾರೆ, PGS ಇಂಡಿಯಾ ಆರ್ಗ್ಯಾನಿಕ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಆರ್ಗ್ಯಾನಿಕ್ ಅಂದ್ರೆ ನಮಗೆ ಪೂರ್ಣವಾಗಿ ಆ ಏನು ಮಾನದಂಡ ಪ್ರಕಾರ ಒಂದು ಹಸು ಅಂತ ಅಂದ್ರೆ ಅದು ಜೀವಿತಾವಧಿಯ ಮುಕ್ಕಾಲು ಭಾಗ ಆರ್ಗ್ಯಾನಿಕ್ ಅಲ್ಲೇ ಇರಬೇಕು, ಅದು ಅವಾಗ ಮಾತ್ರ ಅದು ಸಾವಯವ ಹಾಲು ಅಂತ ನಾವು ಕರೀಲಿಕ್ಕೆ ಸಾಧ್ಯ. ಅಷ್ಟು ಅವಧಿವರೆಗೂ ಅದು ಗ್ರೀನ್ ಅಲ್ಲೇ ಇರುತ್ತೆ, ಆನಂತರ ಆರ್ಗ್ಯಾನಿಕ್ ಆಗುತ್ತೆ. ಆರ್ಗ್ಯಾನಿಕ್ ಆದಾಗ ಇನ್ನೊಂದು ಅವರಿಗೆ ಪ್ರಮಾಣೀಕರಣ ಪತ್ರನ ನಾವು ಇಶ್ಯೂ ಮಾಡಿಕೊಡ್ತೀವಿ. ಇದೆಲ್ಲ ಅವ್ರ ಜೊತೆ ನಮ್ಮ ಜೊತೆ ಸಂಬಂಧಗಳು ಅಥವಾ ಕಾಂಟ್ಯಾಕ್ಟ್ ಏನು ಮಾತಾಡ್ತೀವಿ, ಇದು ಒಂದು ಆ್ಯಪ್ ಸಹ ಇದೆ, PGS ಅವ್ರದೇ ಆ್ಯಪ್ ಇದೆ. ಸೊ ಅದ್ರ ಮೂಲಕ ಸಂವಹನ ನಡೆಸಬಹುದು ಅವ್ರ ಜೊತೆ. ಮತ್ತೆ ಈ ಒಂದು ಕ್ರಿಯೆಗೆ ಏನು ವೆಚ್ಚ ತಗಲುತ್ತೆ ಅಂತ ನಾನು ಏನ್ ಮಾತಾಡಿದೆ, ಇಲ್ಲೇನಾದ್ರೂ ನಮಗೆ ಡೌಟ್ ಬಂತು ಇದರಲ್ಲಿ ಯಾವ್ದೋ ರಾಸಾಯನಿಕ ಇದೆ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಅಂತ ಏನಾದ್ರೂ ಬಂದ್ರೆ ಕೆಲವು NABL ಕ್ರೆಡಿಟೆಡ್ ಅಂದ್ರೆ ಅವರಿಂದ ದೃಢೀಕರಣ ಹೊಂದಿರತಕ್ಕಂತ ಲ್ಯಾಬ್ಗಳಿದಾವೆ, ಅಲ್ಲಿಗೆ ನಾವು ಸಲ್ಲಿಸ್ತೀವಿ ಅದನ್ನ. ಅದ್ರದ್ದು ಏನ್ ವೆಚ್ಚ ಆಗುತ್ತೆ ಅದನ್ನ ನಮ್ಮ ರೈತರೇ ಭರಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ರೈತರಿಗೆ ತೊಂದರೆ ಆಗುವಂತಹ ವಿಧಾನ ಅಲ್ಲ ಇದು, ಬಹಳ ಸರಳೀಕೃತ ವಿಧಾನ ಇದು. ಮತ್ತೆ ನಮ್ಮ ರೈತರಿಗೆ ಈಗ ನಮ್ಮ ಕಾಲೇಜು ತುಂಬಾ ಹತ್ರ ಇದೆ, ಅವರು ಆ ಕಡೆ ಬಂದಾಗ ಹಾಸನ ಕಡೆ ಬಂದಾಗ ಈ ಒಂದು ಪ್ರಮಾಣೀಕರಣ ಕೇಂದ್ರ ಇದೆ ಅನ್ನೋದು ತಿಳಿದಿರೋದ್ರಿಂದ ಒಂದ್ ಬಾರಿ ಭೇಟಿ ಮಾಡೋದ್ರೆ ಅವರಿಗೆ ಒಂದು ನಂಬಿಕೆ ಅಥವಾ ಒಂದು ಧೈರ್ಯ ಬರ್ಬೋದು, ಹೌದು ನಾನು ಪ್ರಮಾಣೀಕರಣ ಮಾಡಿಸ್ಬೋದು. ಕೆಲವರು ರೈತರು ಪ್ರಮಾಣೀಕರಣ ಮಾಡಿಸೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ, ನನಗೆ ಆಗುತ್ತಾ, ಸಿಕ್ಕಾಬಟ್ಟೆ ದುಡ್ಡಾಗುತ್ತೆ ಅಂತ ಎಲ್ಲ ಅನ್ಕೊಂಡಿರ್ತೀರಿ. ದಯವಿಟ್ಟು ಹಂಗ ಅನ್ಕೋಬೇಡಿ, ಬಹಳ ಸರಳ ಇದೆ, ಕಡಿಮೆ ವೆಚ್ಚದಲ್ಲಾಗುತ್ತೆ, ನಿಮ್ ಹತ್ರದಲ್ಲಿದೆ, ನಾವು ನಿಮ್ಗೆ ಗೈಡ್ ಮಾಡೇ ಮಾಡ್ತೀವಿ ಖಂಡಿತ, ಅಲ್ಲೋ ಗೈಡ್ ನಡೆಸ್ತೀವಿ, ನೀವು ಪ್ರಮಾಣೀಕರಣ ಮಾಡಿಸ್ಕೊಳ್ಳಿ ದಯವಿಟ್ಟು. ಪ್ರಮಾಣೀಕರಣ ಪ್ರಕ್ರಿಯೆ ಅನ್ನುವಂಥದ್ದು ಹೀಗೆ ಇರುತ್ತೆ, ತಾವು ಹೇಳಿದಾಗೆ ಅರ್ಜಿಯನ್ನು ಕೊಡಬೇಕಾಗುತ್ತೆ, ಅರ್ಜಿಯನ್ನು ಕೊಟ್ಟ ನಂತರ ಏನೇನು ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಅನೇಕ ರೈತರಲ್ಲಿ ತಾವು ಹೇಳಿದಾಗೆ ಒಂದು ಗೊಂದಲ ಇದೆ, ಈ ಪ್ರಾಮಾಣೀಕರಣ ಅಂತ ಅಂದರೆ ದುಬಾರಿ, ಅಷ್ಟೊಂದು ದುಡ್ಡು ಕೊಟ್ಟು ನಾವು ಯಾಕೆ ಮಾಡಿಸ್ಬೇಕು ಅನ್ನುವಂಥದ್ದು ಇರುತ್ತೆ. ಈಗ ನಿಮ್ಮಲ್ಲೂ ದುಬಾರಿ ಆಗುತ್ತಾ ಹೇಗೆ? ಖಂಡಿತವಾಗ್ಲೂ ದುಬಾರಿ ಇಲ್ಲ, ಇದು NPOP ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ದುಬಾರಿ ಇರುತ್ತೆ, ಅದು ನಾವು ಮಾಡಲ್ಲ. ಅದು ನಾವು PGS ಸ್ಟ್ಯಾಂಡರ್ಡ್ಸ್ ಮಾಡ್ತಾ ಇರತಕ್ಕಂಥದ್ದು ಬಹಳ ಖರ್ಚು ವೆಚ್ಚ ತುಂಬಾ ಕಡಿಮೆ ಇದೆ. ಸಂಸ್ಥೆಗಳು ಏನ್ ನಡೆಸ್ತಾ ಇದಾವೆ ಅವರೆಲ್ಲಾ ಸಂಸ್ಥೆಗಳಿಗಿಂತ ನಮ್ಮ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಬಹಳ ಕಡಿಮೆ ವೆಚ್ಚದಲ್ಲಿ ಬಹಳ ಬೇಗ, ಆದಷ್ಟು ಬೇಗ ನೀವು ಪ್ರಮಾಣೀಕರಣ ಪತ್ರಗಳನ್ನ ಪಡೆಯಬಹುದು. ಮತ್ತೆ ನಾವು ನಿಮ್ ಕೈ ಹಿಡಿದು ನಡೆಸ್ತೀವಿ, ಅದಂತೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಈಗ ನೀವು ದೃಢೀಕರಣ ಅಂತ ಕೊಟ್ಬಿಡ್ತೀರ, ದೃಢೀಕರಣ ಪತ್ರ ಅಂತ ಹೇಳ್ಕೊಡ್ತೀರ. ಈಗ ನಾನೇ ಮಾಡ್ತಿದ್ರೆ ಮಧುಸೂದನ್ ಅವರು ಸಾವಯವ ಕೃಷಿಯಲ್ಲಿ ನಿರತರಾಗಿದ್ದಾರೆ ಅಂತ ದೃಢೀಕರಣ ಪತ್ರವನ್ನು ಕೊಡ್ತೀರ. ಈಗ ನಾನು ನನ್ನ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕು, ಮಾರಾಟ ಮಾಡುವಾಗ ನಿಮ್ಮ ದೃಢೀಕರಣವನ್ನ ನಾನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ಯಾಕಂದ್ರೆ ಎಲ್ಲರಿಗೂ ನಾವು ಸರ್ಟಿಫಿಕೇಟ್ ತಗೊಂಡು ಕೊಡಕ್ಕೆ. ಹೌದು ಹೌದು ಹೌದು. ಹೇಗೆ ಬಳಕೆ ಮಾಡ್ಕೊಂಡು ನೀವು, ನಿಮಗೆ ಯಾವೆಲ್ಲ ನಿಮ್ಮ ಪ್ರಾರಂಭದ ಹಂತದಲ್ಲಿ ಇದೆಯೋ ಅಥವಾ ಪೂರ್ಣ ಪ್ರಮಾಣವಾಗಿ ಸಾವಯವ ಆಗೋಗಿದೆಯೋ ಅನ್ನೋಂತ ಆಧಾರದ ಮೇಲೆ ಎರಡು ಲೋಗೋಗಳೇ ಸಿಗುತ್ತವೆ ನಿಮಗೆ. ಲೋಗೋಗಳೇ ಸಿಗುತ್ತವೆ, ಅವುಗಳನ್ನ ನೀವು ಪ್ಯಾಕೇಜ್ ಮೇಲೆ ನೀವು ಏನು ಮಾರಾಟ ಮಾಡ್ತೀರಿ ಆ ಪ್ಯಾಕೇಜ್ ಮೇಲೆ ಹಾಕೋಬಹುದು ನೀವು, ಅದೇನು ತೊಂದರೆ ಪಡೋಂಥದ್ದಿಲ್ಲ. ಅದ್ರಲ್ಲಿ ಆಗ್ಲೇ ಹೇಳಿದಂಗೆ PGS ಇಂಡಿಯಾ ಗ್ರೀನ್ ಅಂತ ಹೇಳಿ ಪ್ರಾರಂಭದಂತ, PGS ಇಂಡಿಯಾ ಆರ್ಗ್ಯಾನಿಕ್ ಅಂತ ಹೇಳಿ ಪೂರ್ಣ ಪ್ರಮಾಣವಾಗಿ ಸಾವಯವ ಆದಂತಹ ಸನ್ನಿವೇಶದಲ್ಲಿ ಇವುಗಳನ್ನ ನೀವು ಪ್ಯಾಕೇಜ್ ಮೇಲೆ ಆ ಲೋಗೋನ ಯೂಸ್ ಮಾಡಬಹುದು. ಮತ್ತೆ ಯಾರು ಸರ್ಟಿಫೈ ಮಾಡಿದ್ದಾರೆ ಅನ್ನೋದನ್ನು ಸಹ ನೀವು ನಿಮ್ಮ ಮಾರ್ಕೆಟ್ ಕವರ್ ಮೇಲೆ ಖಂಡಿತವಾಗ್ಲೂ ಹಾಕಬಹುದು. ಮತ್ತೆ ನಿಮ್ಗೆ ಏನ್ ಸರ್ಟಿಫಿಕೇಟ್ ಇರುತ್ತೆ ಅದನ್ನ ನೀವು ದೊಡ್ಡದಾಗೇನೆ ಬೇಕಾದ್ರೆ ನೀವು ಡಿಸ್ಪ್ಲೇ ಕೂಡ ಮಾಡಬಹುದು. ಇದೆಲ್ಲ ಗೌರ್ಮೆಂಟ್ ಇಂದ ಅಥವಾ ಸರ್ಕಾರದಿಂದನೇ ಅಧಿಕೃತವಾಗಿ ನೋಂದಣಿ ಆಗಿರ್ತಕ್ಕಂಥ ಕೇಂದ್ರ, ಮತ್ತೆ ನಿಮಗೆ ಅಧಿಕೃತವಾಗಿ ಸಿಕ್ಕಿರ್ತಕ್ಕಂಥ ದೃಢೀಕರಣ ಪತ್ರ ಇದು. ಇದರಲ್ಲಿ ಯಾವುದೇ ರೀತಿಯಾದ ಮೋಸಗಳಿಲ್ಲ. ಈಗ ತರಕಾರಿಯನ್ನ ಪ್ಯಾಕೆಟ್ ಮಾಡಿ ಮಾರಾಟ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಕೂಡ ಬಂದಿಲ್ಲ, ಅದು ಸೂಕ್ತವೂ ಕೂಡ ಆಗುತ್ತೆ. ಈಗ ನಾನು ಭತ್ತ ಬೆಳೆದ್ರೆ, ರಾಗಿ ಬೆಳೆದ್ರೆ, ಬೆಳೆ ಬೆಳೆದ್ರೆ ಅದನ್ನ ಪ್ಯಾಕೆಟ್ ಮಾಡಿ ಅದ್ರ ಮೇಲೆ ಲೋಗೋ ಬಳಸ್ಕೋಬಹುದು. ಈಗ ತರಕಾರಿ ಸಾವಯವದಲ್ಲಿ ಮಾಡಿ ಮಾರಾಟ ಮಾಡ್ತೀನಿ ಅಂತ ಅಂದಾಗ ಹೇಗೆ ನಿಮ್ಮ ಲೋಗೋವನ್ನು ಬಳಕೆ ಮಾಡ್ಕೊತಕ್ಕಂಥ? ಖಂಡಿತವಲ್ಲೂ, ಇದು ನಮ್ಮ ಸನ್ನಿವೇಶದಲ್ಲಿ ಪ್ರಸ್ತುತ ನೀವು ಹೇಳ್ತಿರ್ತಕ್ಕಂಥದ್ದು, ಈಗ ತರಕಾರಿ ಮೇಲೆ ಅಥವಾ ಸಣ್ಣ ಕಾಳುಗಳು ಮಾರ್ತಾ ಇರ್ತಾರೆ ಅಥವಾ ಒಂದ್ ಯಾವ್ದೋ ಒಂದು ಬಾಳೆಹಣ್ಣು ಮಾರ್ತಿರ್ತಾರೆ, ಅದ್ರ ಮೇಲೆಲ್ಲ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಮಾರಾಟ ಮಾಡಕ್ ನಿಂತ ಜಾಗದಲ್ಲೇನೆ ಏನ್ ಡಿಸ್ಪ್ಲೇ ಅಂತ ನಾನು ಹೇಳಿದೆ, ಇದನ್ನ ಡಿಸ್ಪ್ಲೇ ಮಾಡಿ ಖಂಡಿತವಲ್ಲ ಒಂದು ಇಲ್ಲ. ಈಗ ಮೊಬೈಲ್ ಗಳಿದಾವೆ, ಅಲ್ಲೂ ಸಹ ನಿಮಗೆ ಗ್ರಾಹಕರು ಬರಕ್ಕೆ ನಿಮ್ದೇ ಒಂದು ವಾಟ್ಸ್ಆಪ್ ಗ್ರೂಪ್ ನೆಟ್ವರ್ಕ್ ಮಾಡ್ಕೊಂಡಿರ್ತೀರಿ, ಅಲ್ಲೇನೆ ಇದನ್ನ ಡಿಸ್ಪ್ಲೇ ಮಾಡಿ ಅವ್ರು ಎಲ್ಲೇ ಚೆಕ್ ಮಾಡ್ಲಿ, ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಲಿ. ಈ ನಂಬರ್ ಅಂತೂ ನಿಮಗೆ ಕೊಟ್ಟಿರ್ತೀವಿ, ನಾವೇ ಸರ್ಕಾರಿ ದೃಢೀಕರಣ ಕೇಂದ್ರ, ಹಂಗಾಗಿ ಯಾವುದೇ ರೀತಿಯಾದ ಮೋಸ ಇಲ್ದಲೆ ಇರೋದ್ರಿಂದ ನೀವು ಉಪಯೋಗಿಸ್ಬೋದು ಇದನ್ನ. ಈಗ ದೃಢೀಕರಣ ಅನ್ನುವಂಥದ್ದನ್ನ ನಾನು ಒಂದು ಸಾರಿ ಪಡೆದುಕೊಟ್ರೆ ಸಾಕಾಗುತ್ತೋ ಅಥವಾ ಅದನ್ನು ನವೀಕರಣ ಮಾಡಬೇಕು? ಇದು ವರ್ಷಕ್ಕೊಂದ್ಸತಿ ನವೀಕರಣ ಮಾಡಬೇಕಾಗುತ್ತೆ. ಪ್ರತಿ ವರ್ಷ ಮೊದಲನೇ ವರ್ಷ ಒಂದ್ ಸ್ವಲ್ಪ ಹೆಚ್ಚು ದಿನಗಳು ಪಡಿಬಹುದು ಆಗುತ್ತೆ, ಮತ್ತೆ ಕೆಲವು ದಾಖಲಾತಿಗಳು ಅತಿ ಹೆಚ್ಚು ಕೇಳ್ತೀವಿ. ಆದ್ರೆ ಏನ್ ಯಾವಾಗ ಪುನಃ ಮತ್ತೆ ನವೀಕರಣ ಮಾಡ್ತೀರಿ ಅವಾಗೇನು ಅಷ್ಟೊಂದು ದುಡ್ಡಿನ ವೆಚ್ಚನೂ ಆಗಲ್ಲ, ಮತ್ತೆ ದಾಖಲಾತಿಗಳ ಅಗತ್ಯನೂ ಏನಿರಲ್ಲ. ಆದ್ರೆ ಇನ್ಸ್ಪೆಕ್ಷನ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ, ಪರಿಶೀಲನೆ ಮತ್ತೊಮ್ಮೆ, ಆದ್ರೆ ತುಂಬಾ ಸಿಂಪಲ್ ಆಗಿ ಆಗುತ್ತೆ, ಏನ್ ತೊಂದರೆ ಇಲ್ಲ. ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನದಲ್ಲಿ ಏನು ಒಂದು ಸಾವಯವ ದೃಢೀಕರಣ ಕೇಂದ್ರ ಇದೆಯೋ, ಇದರ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಕೃಷಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಾವು ದೃಢೀಕರಣವನ್ನು ಕೊಡ್ತೀರಾ, ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ದೃಢೀಕರಣವನ್ನು ಕೊಡ್ತೀರಾ, ಮತ್ತೆ ಹೈನು ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕೊಡ್ತೀರಾ? ಇದೆಲ್ಲವುದನ್ನು ಕೂಡ ನಾವು ಪ್ರತ್ಯೇಕವಾಗಿ ಮಾಡಿಸ್ಕೋಬೇಕು ಅಥವಾ ಎಲ್ಲವುದನ್ನು ಒಳಗೊಂಡ ಹಾಗೆ ಸಮಗ್ರವಾಗಿ ದೃಢೀಕರಣವನ್ನು ಕೊಡ್ತೀರಾ? ಇದರಲ್ಲಿ ಹೇಳೋದಾದ್ರೆ ಸಮಗ್ರವಾಗಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು, ಖರ್ಚು ಕಡಿಮೆ ಬೀಳುತ್ತೆ ಅವ್ರಿಗೆ. ಬರೀ ಸಾವಯವ ಪಶುಸಂಗೋಪನೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಯವ ಪಶುಸಂಗೋಪನೆ ಆಗಕ್ಕೂ ಮುಂಚೆ ಸಾವಯವ ಕೃಷಿ ಆಗ್ಬೇಕಾಗುತ್ತೆ ಆ ಪ್ರದೇಶ ಅಥವಾ ಅವ್ರ ಜಾಗ. ಸೊ ಹಾಗಾಗಿ ಸಾವಯವ ಕೃಷಿ ಜೊತೆಗೆ ಪಶುಸಂಗೋಪನೆ ಅಥವಾ ತೋಟಗಾರಿಕೆ ಜೊತೆಗೆ ಪಶುಸಂಗೋಪನೆಯನ್ನ ಒಟ್ಟಿಗೆ ಅವರು ಅರ್ಜಿ ಸಲ್ಲಿಸಿದಾಗ ಅವ್ರಿಗೂ ಖರ್ಚಿಗೆ ಕಡಿಮೆ ಆಗುತ್ತೆ, ಮತ್ತೆ ನಮಗೂ ಸರಳೀಕೃತವಾಗಿ ನಾವು ಪರ್ಮಿಷನ್ನ ಅಥವಾ ಸರ್ಟಿಫಿಕೇಶನ್ ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಸಾವಯವ ಕೃಷಿ ಉತ್ತೇಜನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡಿದೆ. ಹೌದು, ಏನೆಲ್ಲ ಉತ್ತೇಜನವನ್ನು ನೀಡ್ತಾ ಇದೆ, ಅದಕ್ಕಾಗಿ ಏನೆಲ್ಲ ಯೋಜನೆಗಳಿದ್ದಾವೆ? PKVY ಅಂತ ಕೇಳಿರ್ತೀರಿ, ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಹೇಳಿ, ಇದು ಭಾರತ ಸರ್ಕಾರದ ಯೋಜನೆ, ಭಾರತದಾದ್ಯಂತ ಇದೆ. ಅಂದ್ರೆ ಮತ್ತೆ ಕೇಂದ್ರೀಕೃತವಾಗಿ ಈಶಾನ್ಯ ರಾಜ್ಯಗಳಿಗಾಗಿ ಮಿಷನ್ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ ಅಂತ ಹೇಳಿ ಒಂದು ಯೋಜನೆ ಇದೆ. ಸೊ ಈ ಎರಡು ಯೋಜನೆಗಳು ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿದ್ದಾವೆ. PKVY ಬಂದು 2015 ಇದೆ. ಇದು ರಾಷ್ಟ್ರೀಯ ಸುಸ್ಥಿರ ಕೃಷಿಯ ಅಡಿಯಲ್ಲಿ ಬರುತ್ತೆ, ಇದು NMSA ಸ್ಕೀಮ್ ಅಂತ ಒಂದು ಕರಿತೀವಿ ನಾವು. ಸೊ ಈ ಅಡಿಯಲ್ಲಿ ಈ ಕ್ಲಸ್ಟರ್ ವಿಧಾನ ಅಂದ್ರೆ ಕ್ಲಸ್ಟರ್ ಅಂದ್ರೆ ಒಂದ್ ಗುಂಪು ಗುಂಪಾಗಿ ರೈತರಿಗೆ ಸಾವಯವ ದೃಢೀಕರಣ ಮಾಡ್ಕೊಡೋ ಅಂತದಿದೆ. ಈ ಯೋಜನೆ ಅಡಿಯಲ್ಲಿ ಅವರಿಗೆ ಸಾವಯವ ಕ್ರಿಯೆಗಳ ಬಗ್ಗೆ ಅಥವಾ ಪದ್ಧತಿಗಳ ಬಗ್ಗೆ ಅವರಿಗೆ ತಿಳಿಸೋ ಅಂತದ್ದು, ಟ್ರೈನಿಂಗ್ ಮಾಡೋ ಅಂತದ್ದು, ದೃಢೀಕರಣ ಮಾಡ್ಕೊಡೋ ಅಂತದ್ದು, ಮತ್ತೆ ಅವರ ಉತ್ಪನ್ನಗಳಿಗೆ ಮಾರ್ಕೆಟ್ ಒದಗಿಸೋ ಅಂತಹ ಒಂದು ಯೋಜನೆಯನ್ನು ಸಹ ಈ ಒಂದು PKVY ಯೋಜನೆಯಲ್ಲಿದೆ. ಮತ್ತೆ ಇದ್ರ ಅಡಿಯಲ್ಲಿ PGS ಸಿಸ್ಟಮ್ ಏನ್ ಸರ್ಟಿಫಿಕೇಶನ್ ಇದೆ ಇದನ್ನ ನಾವು ಮಾಡಿಕೊಡ್ತೀವಿ. ಕೆಲವು ರಾಜ್ಯಗಳಲ್ಲಿ ಕೆಲವು ಆಸನ ಅಥವಾ ಕೆಲವು ಜಿಲ್ಲೆಗಳನ್ನ ನಿಯುಕ್ತಿ ಮಾಡ್ತಾರೆ ಒಂದೊಂದು ವರ್ಷ. ಸೊ ನಮ್ಮ ಹಾಸನದಲ್ಲೂ ಸಹ ಅರಸೀಕೆರೆ ತಾಲೂಕಲ್ಲಿ ಕೆಲವು ಹಳ್ಳಿಗಳಲ್ಲಿ ಈ ಒಂದು ಸ್ಕೀಮ್ ಇತ್ತು ಮುಂಚೆ, ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದೆ ಇದು. ಸೊ ಇನ್ನು ಮುಂದುವರೆದು ಈ ಒಂದು ಈಶಾನ್ಯ ಪ್ರದೇಶಗಳಿಗಾಗಿ ಇರತಕ್ಕಂಥದ್ದು ಮುಖ್ಯವಾಗಿ ಅರುಣಾಚಲ ಪ್ರದೇಶ, ಮೇಘಾಲಯ, ಸಿಕ್ಕಿಂ, ಇಲ್ಲಿ ಯೋಜನೆ ಕಾರ್ಯರೂಪದಲ್ಲಿ ಇದೆ ಈಗ ಆಲ್ರೆಡಿ. ಸೊ ಇದನ್ನು ಸಹ NMSA ಸ್ಕೀಮ್ ಅಂಡರ್ಲೇ ಇದೆ. ಮತ್ತೆ ಈ ಯೋಜನೆಯಲ್ಲಿ ಇನ್ಪುಟ್ಸ್ ಅಂತ ಏನ್ ಕರಿತೀವಿ ನಾವು, ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಒಳಸುರಿವುಗಳು, ಅವುಗಳನ್ನ ಖರೀದಿ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಮತ್ತೆ ಮಾರ್ಕೆಟ್ಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದಲ್ದಲೆ RKVY ಏನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಅದರಲ್ಲೂ ಸಹ ಸರ್ಕಾರ ಉತ್ತೇಜನ ನೀಡ್ತಾ ಇದೆ. ಮತ್ತೆ ಇನ್ನೊಂದು MIDH ಅಂತ ಒಂದು ಬಂದಿದೆ, ಇದು ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂತ ಹೇಳಿ, ಇದು ಅಂದ್ರೆ ತೋಟಗಾರಿಕೆಗೆ ಸಂಬಂಧಿಸಿದಂತೆ. ಇವರು ಸಹ ಸಾಕಷ್ಟು ಉತ್ತೇಜನ ನೀಡ್ತಾ ಇದ್ದಾರೆ. ಮತ್ತೆ ICR ನಮ್ದು ಏನು ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಇದೆ, ಇದರಲ್ಲಿ ಸಾವಯವ ಕೃಷಿಗೆ ಅಖಿಲ ಭಾರತ ನೆಟ್ವರ್ಕ್ ಒಂದು ನೆಟ್ವರ್ಕ್ ನ ಸ್ಥಾಪಿಸಿದ್ದಾರೆ. ಅಂದ್ರೆ ಈಗ ಹಿಮಾಚಲ ಪ್ರದೇಶ ಅಥವಾ ಕಾಶ್ಮೀರದಲ್ಲಿ ಇರ್ತಕ್ಕಂತ ಯಾರು ಸಾವಯವ ರೈತರು ಇದಾರೆ ಅವರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸಾವಯವ ರೈತರದ ಡೀಟೇಲ್ಸ್ ತಗೋಬಹುದು, ನೆಟ್ವರ್ಕ್ ಇದೆ. ಸೊ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದೆಲ್ಲ ತಿಳಿಯುತ್ತೆ. ಇನ್ನು ಮುಂದುವರೆದು ಇನ್ನೊಂದು MDA 2023 ಮಾರುಕಟ್ಟೆ ಅಭಿವೃದ್ಧಿ ಸಹಾಯ ಅಂತ ಒಂದು ಸ್ಕೀಮ್ ಬಂದಿದೆ, ಇದು ಕೇಂದ್ರ ಸರ್ಕಾರದ್ದು. ಇವರು ಸಾವಯವ ಗೊಬ್ಬರಗಳ ಬೆಳವಣಿಗೆ ಅಂದ್ರೆ ಗೊಬ್ಬರಗಳನ್ನ ಉತ್ಪಾದನೆ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಯೋಜನೆ ಇದೆ. ಇದರಲ್ಲಿ ಗೋಬರ್ಧನ್ ಅಂತ ಹೇಳಿ ಒಂದು ಸ್ಕೀಮ್ ಬರುತ್ತೆ. ಅವರು ಈ ಒಂದು ಗೋಬರ್ ಗ್ಯಾಸ್ ಉತ್ಪಾದನೆ ಮತ್ತೆ ಸಾಮೂಹಿಕವಾಗಿ ಒಂದು ಹಳ್ಳಿಲೆಲ್ಲ ಸೇರಿ ಒಂದು ಕಡೆ ಅವರು ಗೋಬರ್ ಗ್ಯಾಸ್ನ ಉತ್ಪಾದನೆ ಮಾಡುವಂತಹ ಒಂದು ಸನ್ನಿವೇಶಗಳನ್ನ ಮಾಡುವಂಥದ್ದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥ ಮೂಲಸೌಕರ್ಯಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಮಾಡಿದ್ದಾರೆ. ಇನ್ನು ಪ್ರೈಮ್ ಮಿನಿಸ್ಟರ್ PM ಪ್ರಣಮ್ ಅಂತ ಹೇಳಿ ಇನ್ನೊಂದು ಯೋಜನೆ ಇದೆ. ಸೊ ಇವರು ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಕ್ಕೆ ಈ ಸಾವಯವ ಕೃಷಿ ಮಾಡಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು. ಸೊ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಕ್ಕೆ ರಾಜ್ಯಗಳಿಗೆ ಪರ್ಯಾಯವಾಗಿ ಮೊತ್ತನ ನೀಡ್ತಾ ಇದೆ. ಸೊ 2025 ಈ ವರ್ಷ 100 crore ಮಂಜೂರು ಮಾಡಿದ್ದಾರೆ ಈ ಒಂದು PM ಪ್ರಣಮ್ ಯೋಜನೆಗೆ. ಸೊ ಇದರಡಿಯಲ್ಲಿ ರಾಜ್ಯ ಸರ್ಕಾರಗಳು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಉಪಯೋಗಿಸ ಯೋಜನೆಗಳಿಗೋಸ್ಕರ ಅಥವಾ ನಿಯಮಗಳಿಗೋಸ್ಕರ ಈ ಒಂದು ಹಣನ ಉಪಯೋಗಿಸಬಹುದು. ಹೀಗೆ ಸಾವಯವ ಕೃಷಿಯನ್ನ ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳು ಕೂಡ ಇದ್ದಾವೆ. ಇವುಗಳ ಬಳಕೆಯನ್ನ ಮಾಡಿಕೊಂಡು ಸಾವಯವ ಕೃಷಿಯಲ್ಲಿ ನಿರತರಾಗಿ ಸಾವಯವ ದೃಢೀಕರಣವನ್ನು ಕೂಡ ಪಡೆದುಕೊಂಡು ನಮ್ಮ ಕೃಷಿಕರು ಮುಂದುವರಿಯಬಹುದು. ಈ ಮೂಲಕ ಹೆಚ್ಚು ಆದಾಯದ ಗಳಿಕೆಯನ್ನು ಕೂಡ ಮಾಡಬಹುದು. ಸಾವಯವ ದೃಢೀಕರಣ ಕೇಂದ್ರ ಏನು ಪ್ರಾರಂಭ ಆಗಿದೆಯೋ ಇದರ ಬಗ್ಗೆ ಅಂತಿಮವಾಗಿ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಸುತ್ತಮುತ್ತಲ ಜಿಲ್ಲೆಯ ಕೇಳುಗರಿಗೆ ಮತ್ತೆ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಕೇಂದ್ರ ನಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಅಡಿಯಲ್ಲಿದೆ. ನಾವು ನುರಿತ ತಜ್ಞರಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ ಮಟ್ಟದಿಂದನೂ ಸಾಕಷ್ಟು ಬೆಂಬಲ ಇದೆ. ಅದೇ ರೀತಿ ನಾವು ಈ ಒಂದು ದೃಢೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಈ ಕೇಂದ್ರ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದನ್ನ ಸದುಪಯೋಗವಾಗಿ ನಮ್ಮ ರೈತರು ಪಡಿಬೇಕು. ಯಾರು ಎದುರಂತದಿಲ್ಲ, ಖರ್ಚು ವೆಚ್ಚ ಜಾಸ್ತಿ ಆಗಲ್ಲ, ಅಥವಾ ಸರಳೀಕರಣವಾಗಿದೆ, ಇದು ಬಹಳ ಸುಲಭವಾಗಿದೆ. ನಾವು ನಿಮಗೆ ಎಲ್ಲೆಲ್ಲಿ ಸಾವಯವ ನಿಯಮಗಳನ್ನ ನೀವು ತಪ್ಪಿದ್ದೀರಿ ಅದನ್ನ ಸರಿ ಮಾಡ್ಲಿಕ್ಕೂ ನಾವು ಪ್ರಯತ್ನ ಪಡ್ತೀವಿ, ಅಥವಾ ನಿಮಗೆ ಗೈಡೆನ್ಸ್ ಅಂತ ಏನ್ ಹೇಳ್ತೀವಿ ನಾವು ಅದನ್ನ ಮಾಡ್ತೀವಿ. ಎಲ್ಲರೂ ಪ್ರಮಾಣೀಕರಣನ ಮಾಡಿಸ್ಕೊಳ್ಳಿ. ಈ ಒಂದು ಸಾವಯವ ದೃಢೀಕರಣಕ್ಕೆ ಸಂಬಂಧಪಟ್ಟ ಹಾಗೆ, ದೃಢೀಕರಣ ಕೇಂದ್ರದ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಮೂಲಕನೂ ಸಂಪರ್ಕ ಮಾಡಿ, ಅಥವಾ ನಮ್ಮ ಕಾಲೇಜಿನ ದೂರವಾಣಿ ಸಂಖ್ಯೆನೂ ಕೊಡ್ತೀನಿ ನಾನು. ಮೊದಲು ನಮ್ಮ ಕಾಲೇಜಿನ ದೂರವಾಣಿ ಸಂಖ್ಯೆ ಕೊಡ್ತೀನಿ, 0817225373. ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 0817225373. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು? ನನ್ನ ಸಂಪರ್ಕ ಸಂಖ್ಯೆ 9008020862. ಇನ್ನೊಮ್ಮೆ ಹೇಳಿ, 9008020862. ಒಳ್ಳೆಯದು ಡಾಕ್ಟರ್ ಹೇಮಂತ್ ಗೌಡ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಸಾವಯವ ದೃಢೀಕರಣ ಕೇಂದ್ರದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಸಾವಯವ ಕೃಷಿಯ ಮಹತ್ವ, ಅದರ ಅನುಕೂಲಗಳನ್ನು ಕೂಡ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿರುವ ಸಾವಯವ ದೃಢೀಕರಣ ಕೇಂದ್ರದ ಚಟುವಟಿಕೆಗಳ ಕುರಿತಂತೆ ಅಲ್ಲಿನ ಮುಖ್ಯಸ್ಥರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ. RBI ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 lakhs to 46 lakhs ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಈ ಇದು ಇಂದಿನ ಕೃಷಿ ರಂಗ. ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಪ್ರಗತಿಪರ ಕೃಷಿಕ ಕೆಬಿ ದಿಲೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಈಗ ಕೇಳೋಣ ಒಂದು ಜನಪದ ಗೀತೆಯನ್ನ. ಈ ಜನಪದ ಗೀತೆಯನ್ನ ಹಾಡಿದ್ದಾರೆ ಲೋಕೇಶ್, ವಿನುತಾ ಮತ್ತು ಶಶಿಕಲಾ. ಮಾಮರದ ತಮ್ಮ ಚದುರ